संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧವರೇ, ಹಾಗಾದರೆ ಆರಂಭದಲ್ಲಿ ಕೇಳೋಣ ಲಿಂಗಸುಗುರ್ ತಾಲೂಕಿನ ಪೆಗ್ಲಿಹಾಳ್ ಗ್ರಾಮದ ರೈತರಾದ ಹನುಮಂತ ಅವರ ಸೂರ್ಯಕಾಂತಿ ಬೇಸಾಯದ ಅನುಭವಗಳನ್ನು. ಇವತ್ತು ನಮ್ಮ ಕಿಸಾನವಾಣಿ ರೈತರು ಲಿಂಗಸುಗುರ್ ತಾಲೂಕಿನ ಪೆಗ್ಲಿಹಾಳ್ ಗ್ರಾಮದ ಹನುಮಂತ ಅವರು. ಇವರು 10 ಎಕರೆ ಭೂಮಿ ಇದೆ, ಅದರಲ್ಲಿ ಒಂದು 3 ಎಕರೆ ನೀರಾವರಿ ಇದೆ. ನೀರಾವರಿಯಲ್ಲಿ ಪ್ರತಿ ವರ್ಷನೂ ಶೇಂಗಾ ಮತ್ತು ಸೂರ್ಯಕಾಂತಿ ಬೆಳೆಯನ್ನು ಬೆಳೀತಿರ್ತಾರೆ. ಭಾಳಷ್ಟು ವರ್ಷದಿಂದ ಸೂರ್ಯಕಾಂತಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಹನುಮಂತವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಒಂದು ಬೇಸಾಯದ ಅನುಭವಗಳನ್ನು ಹಂಚ್ಕೋತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಸೂರ್ಯಕಾಂತಿ ಬೆಳೀತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ, ರೈತರು ಇಳುವರಿ ಬರ್ತಾ ಇಲ್ಲ, ಸೂರ್ಯಕಾಂತಿ ಇಳುವರಿ ಬರ್ತಾ ಇಲ್ಲ ಅಂತೇಳಿ ಬೆಳೆಯೋದನ್ನು ಭಾಳ ಕಡಿಮೆ ಮಾಡಿದ್ದಾರೆ. ಆದರೆ ಹನುಮಂತವರು ಸೂರ್ಯಕಾಂತಿ ಬೆಳೆಯೋದನ್ನು ಬಿಟ್ಟಿಲ್ಲ, ಭಾಳ ವರ್ಷದಿಂದ ಬೆಳೀತಾ ಇದ್ದಾರೆ. ಏನಿದ್ರ ಅರ್ಥ, ಸೂರ್ಯಕಾಂತಿ ಇಳುವರಿ ಹೇಗೆ ಪಡ್ಕೋತಿದ್ದಾರೆ, ಏನೆಲ್ಲ ಒಂದು ಸೂರ್ಯಕಾಂತಿಗೆ ಯಾವ ರೀತಿ ಅವರು ಗೊಬ್ಬರ ಹಾಕೋದಿರ್ಬೋದು, ಗಳೆ ಹೊಡೆದಿರ್ಬೋದು, ಕಳೆ ತೆಗೆದಿರ್ಬೋದು, ಹೇಗೆ ಮಾಡ್ತಾರೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ಹನುಮಂತವರೇ, ಭೂಮಿ ಎಷ್ಟದ, ಏನೇನು ಬೆಳಿತೀರಿ ಪ್ರತಿ ವರ್ಷ ಸ್ವಲ್ಪ ಹೇಳ್ರಿ? ನಾವು ಸೂರ್ಯಕಾಂತಿ ಬೆಳಿತೀವಿ ರೀ, ತೊಗರಿ ಬೆಳಿತೀವಿ ರೀ, ಶೇಂಗಾ ರೀ, ಇಷ್ಟೆಲ್ಲ ಬೆಳಿತೀವಿ ನೋಡ್ರಿ. ಎಷ್ಟು ಭೂಮಿ ಅದ, ನೀರಾವರಿ ಎಷ್ಟೈತಿ, ಒಣಬೇಸಾಯ ಎಷ್ಟದ? ಒಣಬೇಸಾಯ ಒಂದು 6 ಎಕರೆ ಐತ್ರಿ, ನೀರಾವರಿ ಒಂದು 3 ಎಕರೆ ಐತ್ರಿ. ನೀರಾವರಿಯಲ್ಲಿ ಸೂರ್ಯಕಾಂತಿ ಹಾಕ್ತಾರೆ? ಹಾಂ, ವರ್ಷ ಸೂರ್ಯಕಾಂತಿ ಹಾಕ್ತಾರೆ. ಎಷ್ಟು ವರ್ಷದಿಂದ ಸೂರ್ಯಕಾಂತಿ ಬೆಳೆಯಾಕತ್ತೀರಿ? ಈಗ ಮೊದಲ ಭಾಳ ದಿವಸ ಆಗ್ತದ್ರಿ, ಯಾಕೆ ನಡೆದ್ರಕ್ಕೆ ಒಂದು 2 ವರ್ಷ ಬಿಟ್ಟಿವ್ರಿ, ಮತ್ತೆ ಈ ಸೂರ್ಯಕಾಂತಿ ಬೆಳೆ ಮತ್ತೆ ಈಗ 4 ವರ್ಷದಿಂದ ಮತ್ತೆ ಹಾಕಾಕತ್ತೀವ್ರಿ. ಹಾಕಾಕತ್ತೀವ್ರಿ. ಎಷ್ಟು 1 ಎಕರೆಗೆ ಎಷ್ಟು ಚೀಲ ಹಾಕ ಸೂರ್ಯಪಾನ? ಈ 1 ಎಕರೆಗೆ 8ರಿಂದ 10 ಕ್ವಿಂಟಲ್ ಬರ್ತೈತೆ ರೀ. ಯಾಕೆ 10 ಕ್ವಿಂಟಲ್ ಬರ್ತದೆ, ಚಲೋ ಬೆಳೆ ರೀ. ಈಗ ಐತಲ್ರಿ, ಇದು ಬರ್ತ ನೋಡ್ರಿ. ಹ್ಞೂ, ಹೇಗೆ ನಿಮಗೇನು ಸೂರ್ಯಕಾಂತಿ ಯಾವಾಗೂ ಲಾಸ್ ಆಗಿಲ್ಲ? ಏ, ಲಾಸ್ ಆಗಿಲ್ಲ ರೀ, ಸೂರ್ಯಕಾಂತಿ ಲಾಸ್ ಆಗಿಲ್ಲ ರೀ. ಬೀಜ ಅದು ಎಲ್ಲಿಂದ ತರ್ತೀರಿ, ಹೇಗೆ ಬೀಜ, ಯಾವ ಕಂಪ್ನಿ ಬೀಜ ವರ್ಷ ಹಾಕ್ತಾ ಇರ್ತೀರಿ? ನಾವು ವರ್ಷ ಈ ಫಸ್ಟ್ನೇ ಸಲ ದಾರ ಹಾಕಿದ್ರಿ, ದಾರ ಅಂತ ಬರ್ತ ನೋಡ್ರಿ ಸೂರ್ಯಪಾನಕ ಅಂತ, ಅದನ್ನ ಹಾಕಿವಿ ರೀ. ಇದು ಗಂಗಾ ಕಾವೇರಿ ಹಾಕಿವಿ. ಈ ವರ್ಷ ತೇಜ ಚಲೋ ಬರ್ತಂತ, ಈ ವರ್ಷ ತೇಜ ಹಾಕಿವಿ. ಹ್ಞೂ ರೀ, ಹೇಗೆ ಅನಿಸ್ತದ, ಚೆನ್ನಾಗಿ ಬಂದಿದೆಯಾ? ಏ, ಚಲೋ ಬಂತ್ರಿ, ಬೆಳೆ ಇಳುವರಿ ಚಲೋ ಐತ್ರಿ. ಹೇಗೆ ನೀವು ಸೂರ್ಯಪಾನ ಹಾಕ್ಬೇಕಾರ ಏನು ಕೈಯಿಂದ ಕಾಳು ಉರಿಸ್ತೀರೋ ಅಥವಾ ಬಿತ್ತನೆ ಮಾಡ್ತೀರಿ? ಏ, ಕೈಯಿಂದ ಕಾಳು ಉರಿಸ್ತೀರಿ ಸರ್. ಕೈಯಿಂದ ಎಷ್ಟು ಸಾಲ, ಸಾಲಿನಿಂದ ಸಾಲಿಗೆ ಎಷ್ಟೆಷ್ಟು ಅಂತರ ಇರ್ತದೆ? ಅದು 1 ಫೀಟ್ 1.5 ಫೀಟ್ ಅಂತರ ಇರ್ತೀರಿ, ಗಿಡದಿಂದ ಗಿಡಕ್ಕೆ 1 ಫೀಟ್ ಅಂತರ ಇರ್ತದೆ. ಒಂದು ಅಂತರ ರೀ. ಏನು ಬಿತ್ತುವಾಗ ಏನೇನು ಗೊಬ್ಬರ ಹಾಕ್ತೀರಿ ಸೂರ್ಯಕಾಂತಿಗೆ? ಸೂರ್ಯಕಾಂತಿಗೆ ಇದು DAP ಗೊಬ್ಬರ ಹಾಕಿವ್ರಿ ಫಸ್ಟ್, ಹಿಂದೆಗಡೆ 7ನೇ ಸಲ ಯೂರಿಯಾ 20-20 ಮಿಕ್ಸ್ ಮಾಡಿ ಮತ್ತೆ ಮೇಲೆ ಗೊಬ್ಬರ ಹಾಕಿವ್ರಿ. DAP ಎಷ್ಟು ಹಾಕಿದ್ರಿ 2 ಎಕರೆಗೆ? ನೀವು ಎಲ್ಲ ಸೇರಿದ್ರಿ 2.5 ಎಕರೆಗೆ ಅಥವಾ ಸೂರ್ಯಪಾನ? 1 ಕ್ವಿಂಟಲ್ ಹಾಕಿವಿ ನೋಡ್ರಿ. 1 ಕ್ವಿಂಟಲ್ DAP. ಮತ್ತೆ ಆಮೇಲೆ? ಆಮೇಲೆ 1 ಕ್ವಿಂಟಲ್ 20-20 ರೀ, 50 ಕೆಜಿ ಯೂರಿಯಾ ಒಂದು ಪ್ಯಾಕೆಟ್ ರೀ ಮಿಕ್ಸ್ ಮಾಡಿ ಹಾಕಿವ್ರಿ. ಅಂದ್ರೆ ಅದನ್ನು ಎಷ್ಟು ದಿವ್ಸಕ್ಕೆ ಹಾಕಿರಿ ಮೇಲೆ ಗೊಬ್ಬರ? ಅದು 1 ತಿಂಗಳಿಗೆ ರೀ, 30-40 ದಿವಸಕ್ಕೆ ಹಾಕಿ ನೋಡ್ರಿ. ಈಗ ಇದು ಕಾಳನ್ನು ಉರಿಸೋದು ಒಣ ಮಣ್ಣಾಗ ಉರಿಸಿ ಆಮೇಲೆ ನೀರು ಬಿಡ್ತೀರಿ? ಆಮೇಲೆ ನೀರು ಬಿಟ್ಟವ್ರಿ, ಒಣ ಮಣ್ಣಾಗ ಕಾಳು ಉರಿಸಿ ಆಮೇಲೆ ನೀರು ಬಿಟ್ಟವ್ರಿ. ಹೆಂಗ ಅದು ಏನು ಕುರಿಗಿಂದ ಸಾಲ ಹಾಕಿಸ್ತಾರೆ ಗೆರಿ? ಇಲ್ರಿ, ಎತ್ತಲಿಂದ ಬೋದ್ ಬಿಡ್ತವ್ರಿ ಪ್ಲಾಟ್. ಬೋದ್ ಬಿಟ್ಟು ಆ ಬೋದಿಗೆ ಉರಿಕೆಂತ ಹೋದಾಗ ನಾವು ನೀರು ಕಟ್ಟಿ ಬಿಡ್ತೀವಿ. ಬೋದಿನ ಒಂದ್ ಕಡೆ ಸೈಡ್ ಕಾಳು ಉರು, ಒಂದ್ ಕಡೆ ಸೈಡ್ ಕಾಳು ಉರ್ದವ್ರು, ಕಾಳು ಉರ್ದ್ರಿ. ಆಮೇಲೆ ಅದು ಬೆಳೀತಾ ಬೆಳೀತಾ ಆದಾಗ ಬೋದನ್ನ ಇದನ್ನ ಮಾಡಿಬಿಡ್ತೀರ? ಮತ್ತೆ ಈ ಕಸ ಬಿದ್ದಾಗ ಗಳೆ ಹೊಡೆದ್ರೆ, ಎಡಿ ಹೊಡೆದ್ರೆ ಮತ್ತೆಲ್ಲ ಕಸ ಕಳೆಗಳ ಸ್ವಚ್ಛ ಮಾಡಿ ಮತ್ತೆ ಬೋದ್ ಬಿಟ್ಟು ಬಿಡ್ತಾರೆ ನೀರು ಹರಿಸಕ್ಕೆ. ಮಣ್ಣು ಏರಿಸ್ತಾರೆ, ಮತ್ತೆ ಮಣ್ಣು ಏರಿಸಿಬಿಡ್ತು, ಮತ್ತೆ ಸಾಲ ಮಾಡ್ಬೇಕಲ್ರಿ, ಸಾಲ ಮಾಡಿ ಮಣ್ಣು ಏರಿಸಿ ಮತ್ತೆ ನೀರು ಹಾಯಿಸ್ತಾರೆ. 2 ಸಲ ಕಳೆ ತೆಗಿತೀರಿ ಇದ್ರೊಳಗೆ? 2 ಸಲ ತೆಗಿತೀರಿ ಕಳೆ. 2 ಸಲ ಮುಗಿದೋಗಿ ಬಿಡ್ತದೆ. ಏನು ಕಳೆನಾಶಕದೇನು ಹೊಡೆ? ನಾಶಕ ಏನು ಹೊಡೆಯಿಲ್ಲ ರೀ, ಏನಿಲ್ಲರಿ. ಕುಂಟಿ ಗಿಂಟಿ ಹೊಡಿತೀರೇನು? ನಡೆದ್ರಕ್ಕೆ ಮತ್ತೆ ಇದನ್ನ ಹೊಡಿತೀವಿ, ಸಣ್ಣ ಕುಂಟಿ, ಸಣ್ಣ ಕುಂಟಿ ಇಲ್ಲದ ಚಿಕ್ಕ ಕುಂಟಿ ಅಂತ. ಹಾಂ, ಎತ್ತ ಎಡಿ ಹೊಡಿತೀವ್ರಿ. ಹ್ಞೂ, ಏನು ಸೂರ್ಯಕಾಂತಿ ನಿಮ್ಗೆ ಪಾಕೆಟ್ ಬೀಜಕ್ಕೆ ಎಷ್ಟೆಷ್ಟು ರೇಟ್ ತೊಗೋತಾರೆ ಈಗೆಲ್ಲ? ಈಗ ಈಗ ಈ ಪ್ಯಾಕೆಟ್ ತಂದಿದ್ರೆ 1750 ನೋಡಿರಿ. 1750 ಒಂದು ಪ್ಯಾಕೆಟ್? ಒಂದು ಪ್ಯಾಕೆಟ್ ರೀ. ಎಷ್ಟು ಪ್ಯಾಕೆಟ್ ತಂದಿದ್ರಿ? ಇದು 2 ಪ್ಯಾಕೆಟ್ ತಂದಿದ್ದು ನೋಡಿರಿ. 2 ಪ್ಯಾಕೆಟ್ ಅಂದ್ರೆ 2 ಎಕರೆಗೆ ಸಾಕು ಮಾಡಿದ್ರಿ? 2 ಎಕರೆಗೆ ಸಾಕು ಮಾಡಿದ್ರಿ. ಹೇಗೆ ಬೀಜ, ಯಾವ್ದು ಹುಸಿ ಹೋಗಲ್ಲ, ಚಲೋ ಮೊಳಕೆ ಬಂದದ? ಚಲೋ ಮೊಳಕೆ ಮಾತ್ರ, ಬೀಜ ಏನು ಹುಸಿ ಹೋಗಿಲ್ಲ ರೀ. ಹೋದ ವರ್ಷ ಯಾವ್ದು ಹಾಕಿದ್ರಿ ಸೂರ್ಯಕಾನ? ಹೋದ ವರ್ಷ ದಾರ ಹಾಕಿದ್ರಿ, ದಾರ. ಸ್ವಲ್ಪ ಚಲೋ ಬಂತು ಹಂಗೆ. ಹ್ಞೂ, ಒಂದು ಪ್ಯಾಕೆಟ್ ಇದ್ರೆ ಅದೊಂದು ಆರು ಕ್ವಿಂಟಲ್ ಆಗಿತ್ತು ನೋಡ್ರಿ. ತಿಪ್ಪೆ ಗೊಬ್ಬರ ಅದು ಹಾಕ್ತಾ ಇರ್ತೀರಿ ಹೊಲಕ್ಕೆ? ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕಿದ್ರಿ. ಹ್ಞೂ, ಎಷ್ಟು ಹಾಕ್ತಿರಿ ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಈಗ ನಮ್ಮ ದನಗಳು ಇರ್ತಾವಲ್ಲ ರೀ, ವರ್ಷಕ್ಕೆ ಒಂದು ಎಕರೆಯಾರ ಮುಳಿಸ್ತಿರಿ, ಒಂದು ಎಕರೆಗೆ ಒಂದು ನಾಲ್ಕೈದು ಗಾಡಿ ಗೊಬ್ಬರ ನಮ್ಮ ತಲೆಯಲ್ಲಿಕ್ಕೂ ಇಲ್ಲಾರ ಖರೀದಿ ಮಾಡ್ಕೊಂತಂದು ಒಂದು ಎಕರೆ ವರ್ಷ ಒಂದು ಎಕರೆ ಒಂಥರ ವರ್ಷ ಒಂದು ಎಕರೆ ತಿಪ್ಪೆ ಗೊಬ್ಬರ ಹಾಕ್ಯಂತ ಹೋಗ್ತೀವಿ ರೀ. ಏನೇನು ದನಗಳು ಕಟ್ಟಿರಿ ಮನೆಯಲ್ಲಿ? ಮನೆಯಲ್ಲಿ ಆಕಳು ಅದಾವೆ ರೀ, ಎತ್ತುಗಳು ಅದಾವ, ಹತ್ತು ಆಕಳು. ಈಗ 10 ಎಕರೆ ಅಂದ್ರೆ ನೀವೆಲ್ಲ ಗಳೆ ಪಳೆ ಹೊಡ್ಯಾಕೆ ಏನು ಟ್ಯಾಕ್ಟರ್ ಬಾಡಿಗೆ ಅದು ಏನು ಹಚ್ಚಲ್ಲ? ಮತ್ತು ಈಗ ಹಸ್ತಿರ್ತವ್ರಿ ಅವು ದೊಡ್ಡಗಳೇವ್ರಿ, ಈಗ ಎರಡು ಮಡಿಕೆ ಪಾಟ್ರ ಮಡಿಕೆ ಹೊಡೆಸ್ರೆ ಟ್ಯಾಕ್ಟ್ರಿ ಹಸ್ತವ್ರೆ, ಉಳಿದು ಸಣ್ಣಗಳೇ ಎಲ್ಲ ಎತ್ತಲು ಹೊಡ್ಕೊಂಬಿಡ್ತವ್ರೆ. ಹ್ಞೂ, ಎತ್ತುಗಳು ಈಗ ನೋಡ್ರಿ ಭಾಳಷ್ಟು ಮಂದಿ ಎತ್ತು ತೆಗೆದ್ಬಿಟ್ರೆ, ಆದರೂ ಎತ್ತು ಇಟ್ಟಿರ ನೀವು ಅದು ಮೆಚ್ಚತಕ್ಕಂಥದ್ದು? ಎತ್ತು ಇಟ್ಟಿವ್ರಿ. ನಿಮ್ಮಲ್ಲಿ ನಿಮ್ಮ ಊರಲ್ಲಿ ಎತ್ತುಗಳು ಅದಾವ? ಎತ್ತುಗಳು ಅದಾವ್ರಿ, ಎಲ್ಲರೂ ಇಟ್ಟಾರ, ಎಲ್ಲರೂ ಅದಾರೆ, ಇರೋದು ಕಡಿಮೆ ರೀ. ಆದ್ರೆ ಈಗ 150% ಎತ್ತದ ನೋಡ್ರಿ, ಎತ್ತದವ್ರಿ. ಎತ್ತು ಮಾಡೋದು ಭಾಳ ಕಷ್ಟ ಅಂತಂತಾರಲ್ಲ, ಯಾಕೆ ಇತ್ತೀಚೆಗೆ ಭಾಳಷ್ಟು ಮಂದಿ ಎತ್ತು ತೆಗೆದ್ಬಿಡಾಕತ್ತಾರ? ಈಗ ಒಕ್ಕಲ್ತನ ಮಾಡೋರಿಲ್ದಂಗೆ ಆಯ್ತು ಸರ್. ಈಗ ಒಕ್ಕಲ್ತನ ಈಗ ಯಾವೊಂದು ಬೆಂಗಳೂರು ಮಂಗಳೂರು ಹೋಗಿ ದುಡಿಯೋದಕ್ಕೆ ಈಗ ಹೊಲ್ದಾಗ ಏನು ಲಾಭ ಇಲ್ಲ ಅಂತಂದು ಎತ್ತುಗಳು ತೆಗೆದು ಈಗ ದುಡುಕಿ ಕಡಿಮೆ ಆಗ್ಬಿಟ್ಟದ್ರಿ. ಯಾರ್ಯಾರು ಹೊಲ ಪಾಲಿ ಕೊಡೋದು ದುಡಿಯಕ್ಕೆ ಹೋಗೋದು ಹಿಂಗಾಗ್ಬಿಟ್ಟದ್ರಿ, ಹಿಂಗಾಗಿದೆ. ನೀವು ಮನೆಯಲ್ಲೆಲ್ಲ ಭೂಮಿ ಕೆಲಸ ಸ್ವಂತ ಮಾಡ್ಕೋತೀರಿ? ಸ್ವಂತ ಮಾಡ್ತವ್ರಿ. ಎಷ್ಟು ಜನ ಅದ್ರ ಮನೆಯಾಗ ಕೆಲಸ ಮಾಡೋದು? ಮನೆಯಾಗ ನಾವು ಇಬ್ಬರು ಗಂಡ ಹೇಳ್ತಿದ್ದೀವಿ ರೀ. ಹ್ಞೂ, ಆದರೂ ಆಳು ಹಚ್ಚಿರಂಗಿಲ್ಲ ಏನು? ಆಳು ಹಚ್ತೀವ್ರಿ, ಕಡಿಮೆ. ಭಾಳಷ್ಟು ಕಳೆ ಜಾಸ್ತಿ ಬಂದಾಗ ಆಳಿಸ್ತೀವ್ರಿ. ಇಂಥೆಲ್ಲ ಸಣ್ಣ ಪುಟ್ಟ ಗಳೆ ಹೊಡೆದು ನಾವು ಹೊಡಿದಿವ್ರಲ್ಲ ಮಾಡ್ಕೊತೀವ್ರಿ. ಸೂರ್ಯಕಾಂತಿಯನ್ನ ಹೇಗೆ ಕಟಿಂಗ್ ಮಾಡೋದು? ಮಷಿನ್ಗೆ ಹಾಕಿಸ್ಬಿಡ್ತೀರಾ ಎಲ್ಲ ಕಟ್ ಮಾಡಿ? ಈಗ ಮೊದಲು ತೆನಿ ಕಟ್ ಮಾಡಿ ತೆನಿ ಸೋಸ್ತವ್ರಿ, ಸೋಸ್ಕೊಂಡು ಮಿಷನ್ ಹಾಕ್ತಾರೆ. ಒಣಗಿಸ್ತೀರಿ ಏನು? ತೆನಿ ಏನಿಲ್ಲ, ತೆನಿ ಈಗ ಒಣಗತನ ಅಲ್ಲೇ ಬಿಡ್ತೇವೆ ಸರ್. ಹಾಂ, ಈಗ ಅದ್ರಾಗ ಒಣಗಿಂದ ಸೋಸೋದು ತಿರುಗಿ ಮರು ದಿವಸ ಹಂಗೆ ಮಿಷನ್ ಹಾಕ್ಬಿಡೋದು. ಮಿಷನ್ ಹಾಕಿ ಹೇಗೆ ತೊಗೋತಾರೆ ಒಂದು ಚೀಲ ಹಾಕಿಕೊಡ್ಲಿಕ್ಕೆ ಮಷಿನ್ಗೆಲ್ಲ? ಆ ಮಿಷಿನಿಗೆ ಹೋದ ಸಲ 80 ರೂಪಾಯಿ ಮಾಡಿದ್ರೆ, ಈ ಸಲ ಹೆಂಗೆ ಮಾಡ್ತಾರಂದ್ರೆ ಸರ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಈಗ ಅವ್ರಿಗೆ ಜಾಸ್ತಿ ಆಗೈತೆ. ಈ ಸಲ ಏನು 100 ಮಾಡ್ತಾರ ಏನು ಎಷ್ಟು ಮಾಡ್ತಾರ ಗೊತ್ತಿಲ್ಲ ರೀ. ಹೇಗೆ ಆಮೇಲೆ ಅದು ರಾಶಿ ಆದಮೇಲೆ ಒಣಗಿಸ್ಬೇಕಾ? ಮತ್ತೆ ರಾಶಿ ಆಗಿ ಒಂದು ಎರಡು ದಿನ ಒಣಗಿಸ್ಬೇಕ್ರಿ, ಒಣಗ್ಬೇಕು. ಹೇಗೆ ಮತ್ತೆ ಮಾರ್ಕೆಟ್ ಅದು ಎಲ್ಲಿಗೆ ಹೋಯ್ತು ಮಾರಕ್ಕೆ? ಮುದುಗಲ್ ಮಾರ್ಕೆಟ್ ಹೋಯ್ತವ್ರಿ, ಇಲ್ಲೇ ಮಾರ್ತಾರೆ. ಹೇಗೆ ರೇಟ್ ಸಿಕ್ಕತ್ತೆ ನಿಮ್ಗೆ ಹೋದ ವರ್ಷದ ಎಲ್ಲ? ಹೋದ್ರೆ ಸರ್ ರೇಟ್ ಕಡಿಮೆ ಇತ್ತು ಸರ್, ಹೋದ್ರೆ ಸಹ 5,000-6,000 ತನಕ ಎಲ್ಲ ಮಾರಾಟ ಚಾಲೂ ಆಗಿದೆ. ಈಗ ಇನ್ನೂ ಬೆಳೆ ಬಂದಿದ್ದ ತಕ್ಷಣ ಚಾಲೂ ಆಗುತ್ತೆ ರೀ. ಸಲ ರೇಟ್ ಏನು ಗೊತ್ತಾಗ್ಯದ? ರೇಟ್ ಏನು ಕನ್ಫರ್ಮ್ ಆಗಿಲ್ಲ ರೀ, ಏನೋ 7,000 ಮೇಲೆ ಐತೆ ಅಂತಾರೆ ನೋಡಿರಿ. ರೇಟ್ ಚೆನ್ನಾಗಿ ಬಂದಿದೆ ಈ ಸಲ, ಸೂರ್ಯಕಾಂತಿ ಒಳ್ಳೆ ರೇಟ್ ಅದ ಈ ಸಲ. ರೇಟ್ ಒಳ್ಳೆ ರೇಟ್ ಐತೆ ಸರ್. 8 ಅಂದ್ರೆ ನಿಮ್ದು ಒಂದು 15-20 ಕ್ವಿಂಟಲ್ ಆಗತ್ತೆ? 15 ಕ್ವಿಂಟಲ್ ಆಗುತ್ತೆ ಸರ್. 15 ಕ್ವಿಂಟಲ್ ಆರಾಮ ಆಗುತ್ತೆ ಸರ್. ಒಳ್ಳೆ ರೇಟ್ ಅಂದ್ರೆ ನಿಮಗೆ ಒಂದು ಈಗ 7,000-5,000 ಮೇಲೆ ಇದೆ ರೇಟ್. 5-6 ಈಗ 7,000 ಐತಲ್ರಿ ಸರ್. 6,500 ಸಿಕ್ಕರೆ ಒಂದು 14-15 ಕ್ವಿಂಟಲ್ ಹೆಂಗಾರ ಆಗುತ್ತೆ ಸರ್. ಹ್ಞೂ, ಸೂರ್ಯಪಾನ ತೆಗೆದ್ಮೇಲೆ ಮತ್ತೆ ಏನಾಗ್ತಾರೆ? ಇದು ಜೋಳ ಹಾಕ್ಬೇಕಂತ ಮಾಡಿ ಸರ್. ಜೋಳ ಹೈಬ್ರಿಡ್ ಜೋಳ. ಎಷ್ಟು ಬರ್ತದೆ ಹೈಬ್ರಿಡ್ ಜೋಳ ಒಂದು ಎಕರೆಗೆ? ಅದು ಒಂದು ಎಕರೆಗೆ ಬೆಳೆಸಿದಂಗೆ ಐತೆ ಸರ್. ಅದು ಚಲೋನೆಲ್ಲ ಕಪ್ಪಿನಲ್ಲಿ ಇರ್ತಾರೆ. ಒಂದು ಎಕರೆಗೆ 25-30 ಕ್ವಿಂಟಲ್ ತನಕ ಬರ್ತಾರೆ ಅದು. ಈಗ ನಮ್ಮ ಈ ತೋಟದ ಭೂಮಿಗೆ ಅಂದ್ರೆ ಒಂದು 20-25 ಕ್ವಿಂಟಲ್ ಬರ್ತದೆ ನೋಡ್ರಿ. ಇಲ್ಲ ನಮ್ಮ ಜೋಳ ಹೇಗೆ ಮಾರಾಟದ ಆಗತ್ತೆ ನಿಮ್ಗೆ ಜೋಳ? ಹಾಂ, ಮಾರಾಟ ಹಾಕವ್ ಸರ್, ಆಗತ್ತೆ. ಅದನ್ನೇನು ತಿನ್ನಕ್ಕೆ ಉಪಯೋಗ ಮಾಡೋದಲ್ಲ ಯಾರು? ತಿನ್ನಕ್ಕೆ ಉಪಯೋಗ ಮಾಡೋದು ಕಡಿಮೆ ಸರ್. ಈ ಬೀಜಗಳು ಜಾಸ್ತಿ ಉಪಯೋಗ ಮಾಡ್ತಾರೆ. ಅದು ಈ ಸೊಸೈಟಿಗೆ ಬರ್ತಾವಲ್ರಿ, ಅಲ್ಲಿ ಗೌರ್ಮೆಂಟ್ ಸೊಸೈಟಿ ಕೇಂದ್ರಕ್ಕೆ ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ ಸರ್. ನೋಡ್ರಿ ಹನುಮಂತ ಅವ್ರಿ, ನೀವು ಒಕ್ಕಲ್ತನ ಮಾಡಕತ್ತೆ ಭಾಳಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಯಾವ ರೀತಿ ಒಕ್ಕಲ್ತನ ನಿಮ್ದು ಇಂಪ್ರೂವ್ಮೆಂಟ್ ಹಾಕೊಂತ ಹೊಂಟದ ವರ್ಷದಿಂದ ವರ್ಷಕ್ಕೆ? ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಚಲೋ ಹಾಕತೈತೆ. ಏನೇನು ಚಲೋ ಆಗೈತೆ, ಏನೇನು ಡೆವಲಪ್ಮೆಂಟ್ ಮಾಡ್ಕೊಂತೀರಿ? ಇದೇ ರೀ ಸರ್, ಮತ್ತೆ ಬೋರ್ ಹಾಕ್ಸೋದು, ಏನಾರ ಹೊಲಕ್ಕೆ ಏನಾರ ಮಡಿಕೆ ಏನದು ಏನೋ ಡೆವಲಪ್ಮೆಂಟ್ ಮಾಡ್ಕೊಂತ ಹೊಂಟಿವ್ರಿ. ಬೋರ್ ಎಷ್ಟು ಇಂಚ್ ಬಿದ್ದತ್ತು ನೀರು, ಎಷ್ಟು ಖರ್ಚು ಮಾಡಿದಿರಿ ಬೋರ್ ಹಾಕ್ಸಕ್ಕೆ? ಏ, ಬೋರ್ ಹಾಕ್ಸಕ್ಕೆ 2 ಬೋರ್ ಹಾಕ್ಸಿವ್ರಿ. ಒಂದು ಬೋರಿಗೆ ಅಂದ್ರೆ 70,000-80,000 ಅಂದ್ರೆ ಒಂದು 1.5 ಲಕ್ಷ ರೂಪಾಯಿ ಖರ್ಚು ಆಗಿದೆ ರೀ. 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಔಸ್ ಕಟ್ಸೀನಿ ರೀ, ಅದು ಕಲ್ಲಿಂದ್ರೆ ನೀರು ಸ್ಟಾಕ್ ಮಾಡಕ್ರೆ. ಹ್ಞೂ ರೀ, ಸ್ಟಾಕ್ ಮಾಡ್ಕೊಂಡು ರಾತ್ರಿ ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಮಾಡ್ಕೊಂಬಿಡ ಸರ್. ನಾವು ಕಾಲಿದಾಗ ನೀರು ಹಾರಿಸೋ, ನೀರು ಹಾರಿಸ್ಬೋದು ಸರ್. ಅಂತೂ ಒಕ್ಕಲ್ತನ ನಿಷ್ಠೆಯಿಂದ ಮಾಡಿದ್ರೆ ಲಾಭ ಅದ. ಹಾಂ, ನಿಷ್ಠೆಯಿಂದ ಮಾಡಿದ್ರೆ ಲಾಭ ಐತೆ ಸರ್. ಭಾಳಷ್ಟು ಮಂದಿ ಏನಂತಾರ, ಇಲ್ರಿ ಒಕ್ಕಲ್ತನ ಏನು ಮಾಡ್ರಿ ಬೆಳೆಯಂಗಿಲ್ಲ ಹಾಗ ಈಗ ಅಂತಂತಿರ್ತಾರ, ಏನು ಹೇಳ್ತೀರಿ? ಏ, ಒಕ್ಕಲ್ತನ ಮಾಡಿದ್ರೆ ಲಾಭ ಐತೆ ರೀ, ಮಾಡಿದ್ರೆ ಲಾಭ ಐತೆ ರೀ, ಮಾಡ್ಬೇಕು ಕಷ್ಟ ಪಸ್ಟ್ ಮಾಡ್ಬೇಕು ರೀ, ಮಾಡಿದ್ರೆ ಲಾಭ ಐತೆ ರೀ. ಮಾಡಲಾರ್ದ ನಾವು ಹಂಗೆ ಅಡ್ಡಾಡಿ ಹೆಂಗೆ ಬೇಕಂಗೆ ಬಿತ್ತಿ ಯಾರಿಗೆ ಹೋಗಿದೆ ಅಂದ್ರೆ ಅದೇ ಲಾಭ ಇಲ್ಲರಿ ಅದ್ರಾಗ. ಯಾವ ತತಿಗೆ ಹಾಕ್ತೀರಿ ನೀವು ಸೂರ್ಯಕಾಂತಿಯನ್ನು ಹಾಕೋದಂದ್ರೆ ನೋಡ್ರಿ, ಈಗ ಭಾಳಷ್ಟು ಮಂದಿ ಇಲ್ರಿ ಹುಳ ಬೀಳ್ತದೆ ಸೂರ್ಯಕಾಂತಿ ಬರೋದಿಲ್ಲ ಇಳುವರಿ ಬಿಟ್ಟು ಅಂತಂತಾರೆ, ನೀವು ಯಾವ ತತಿಗೆ ಹಾಕ್ತೀರಿ ವರ್ಷ? ಸರ್, ನಾವು ಇದನ್ನ ಉರಿದ್ರೆ ರೋಣಿ ಮಳೆ ಅಂತಾರಲ್ಲ ರೀ, ರೋಣಿ ಮಳೆ. ಹಾಂ, ರೋಣಿ ಮಳೆ ಏನೋ 4 ದಿನ ಮುಂದತ್ತರಿ ಊರದಕ್ಕೆ, ರೋಣಿ ಮಳೆ ನಾಟಕ ಆಯ್ತು ನೋಡ್ರಿ, ನಾಟ್ಕೊಂಬಿಡತ್ತೆ. ಅಂದ್ರೆ ಮುಂಚೆ ಹಾಕಿದ್ರೆ ಚಲೋ ಬರ್ತದೆ ರೋಣಿ ಮಳೆಯಾಗ ನಾಟಕ ನೋಡ್ರಿ ಸರ್. ಹ್ಞೂ, ಆ ಥರ ಹಾಕ್ಬೇಕ್ರಿ. ಒಳ್ಳೇದು, ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ ರೀ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಗಸುಗೂರು ತಾಲೂಕಿನ ಪೆಕ್ಳಿಹಳ್ಳ ಗ್ರಾಮ

ಇದುವರೆಗೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ 12/9/2021 ಹವಾಮಾನ ವರದಿಯನ್ನು ಕೇಳಿದರೆ. ರೈತ ಬಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಆರಂಭದಲ್ಲಿ ಹವಾಮಾನ ಆಧಾರಿತ ಸಾಮಾನ್ಯ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು. ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ